ನಾವೇನ್ ಮಾಡ್ತೀವಿ, ರೈತರಿಗೆ ಒಂದು ಕಾನ್ಫಿಡೆಂಟ್ ಬರೋಗೋಸ್ಕರ ನೀವು ಸ್ಟಾರ್ಟಿಂಗ್ 50% ಇದನ್ನ ಮಾಡ್ರಿ, 50% ನೀವು ಮೊದಲು ಹೆಂಗ್ ರಾಸಾಯನಿಕ ಬೇಸ್ ಮಾಡ್ತಿರಲ್ಲ ಆ ತರ ಮಾಡ್ರಿ, ಆ ಎರಡನ್ನ ನೋಡ್ಲಿಕ್ಕೆ ನಿಮಗೆ ಸಿಗ್ತೈತಿ. ಅದರಲ್ಲಿ ಬದಲಾವಣೆ ಕಂಡಾಗ ನಿಮ್ಗೆ ಯಾವ್ದು ಸರಿ ಅನ್ಸ ಆ ಕಡೆ ನೀವು ಇದನ್ ಮಾಡಬಹುದು ಅಂತ ಹೇಳಿ ರೈತರಿಗೆ ಒಂದು ಕಾನ್ಫಿಡೆಂಟ್ ಬರ್ಲಿ ಅಂತ ತಿಳ್ಕೊಂಡು ಆ ರೀತಿ ನಾವು ವಿಶ್ವಾಸ ಬರ್ಬೇಕಂತ ಹೇಳಿ ಆ ರೀತಿ ಪ್ರಯೋಗ ಮಾಡಿದೀವಿ. ಈಗ ರೈತರ ಮೈಂಡ್ ಸೆಟ್ ಅಲ್ಲಿ ಏನದಪ್ಪ ಅಂತಂದ್ರ, ಕಾಸ್ಟ್ಲಿ ಔಷಧ ನಾವು ಹೊಡೆದೇ ಹೊತ್ತಂದ್ರೆ ರಿಸಲ್ಟ್ ಬರ್ತದೆ, ಆ ನಂಬಿಕೆ ಅದ. ಬಟ್ ಎಷ್ಟೋ ಕಾಯಿಲೆಗಳನ್ನ ನಾವು ಕಡಿಮೆ ಔಷಧದಲ್ಲಿ ಗುಣಪಡಿಸೋ ಉದಾಹರಣೆನೂ ಅದಾವ. ಅದಕ್ಕೆ ನಮ್ದೇನ ಮೂಲ ಉದ್ದೇಶ ಕಡಿಮೆ ಖರ್ಚಲ್ಲಿ ಗುಣಪಡಿಸತಕ್ಕಂತ ಈ ಹೋಮಿಯೋಪತಿ ಮೆಡಿಸಿನ್ ಅನ್ನ ರೈತರಿಗೆ ಇಂಟ್ರೊಡ್ಯೂಸ್ ಮಾಡಿದೀವಿ. ಆಮೇಲೆ ಅದ್ ಖರ್ಚು ಕಡಿಮೆ, ಆಮೇಲೆ ಇಮಿಡಿಯೇಟ್ಲಿ 22 ದಿವಸಕ್ಕೆ ರಿಸಲ್ಟ್ ಕೊಡ್ತಿತ್ತು. ಯಾರ್ಯಾರು ರೈತರು ಯೂಸ್ ಮಾಡ್ತಾ ಇದಾರ ಅವ್ರು ಕಂಟಿನ್ಯೂ ಮಾಡ್ತಾ ಇದಾರೆ. ಅದಕ್ಕೆ ಒಂದು ರೈತರು ಒಂದು ವಿಷಮುಕ್ತ ಆಹಾರ ಬೆಳೆದ್ರಂದ್ರ ಅವಾಗ ಎಲ್ಲರೂ ವಿಷಮುಕ್ತ ಆಹಾರ ಸಿಗ್ತದೆ, ಗ್ರಾಹಕರಿಗೆ ಸಿಗ್ತದೆ, ವಿಶ್ವಾಸ ಆಹಾರ ಸಿಗ್ತದೆ. ಈಗ ನೋಡ್ರಿ ಗಿರೀಶ್ ಅವರ, ಈ ಒಂದು ಹೊಸ ವಿಚಾರ ಶುರು ಮಾಡಿದ್ರಿ, ರೈತರು ಕೂಡ ನಿಧಾನವಾಗಿ ಅದನ್ನ ತಗೊಳ್ತಾ ಇದ್ದಾರೆ. ಈಗ ನೀವು ಶುರು ಮಾಡಿದ್ ಒಂದ್ 5 ಎಕರೆ ಜಮೀನೊಳಗ ಒಂದು ಪ್ರಾತ್ಯಕ್ಷಿಕೆ ಮಾಡಿದ್ರಿ, ರೈತರಿಗೆ ತೋರಿಸಿದ್ರಿ, ಅದ್ರ ನಂತರ ಎಷ್ಟು ಜನ ಈಗ ರೈತರು ಎಲ್ಲೆಲ್ಲಿ ರೈತರು ಇದನ್ನ ತಗೊಂಡು ಅದನ್ನ ಅನುಸರಿಸ್ತಾ ಇದ್ದಾರೆ, ಮತ್ತೆ ಅವರ ಒಂದು ಅನಿಸಿಕೆಗಳು ಅವರ ಅಭಿಪ್ರಾಯಗಳು ಏನದಾವ ಅಂತೀರಿ? ಈ ಸದ್ಯಕ್ಕೆ ನಮ್ಮಲ್ಲಿ ಒಂದು 300 ಫಾರ್ಮರ್ಸ್ ಯೂಸ್ ಮಾಡ್ತಾ ಇದಾರೆ. ಈಗ ಪಕ್ಕದ ಜಿಲ್ಲೆ ಗುಲ್ಬರ್ಗಾ ಡಿಸ್ಟಿಕ್ ಅಲ್ಲಿ ಅಫಜಲ್ಪುರ ತಾಲೂಕ ಚಿಂಚೋಳಿ ಗ್ರಾಮದಲ್ಲಿ ಅಲ್ಲಿ ರೈತರು ಯೂಸ್ ಮಾಡ್ತಾ ಇದಾರೆ. ಆಮೇಲೆ ನಮ್ಮ ಸಿಂಧನೂರ್ ಹತ್ರ ಈ ನುಗ್ಗೆ ಸೊಪ್ಪಿಗೆ ಅಲ್ಲಿ ಯೂಸ್ ಮಾಡ್ತಾ ಇದಾರೆ. ಆಮೇಲೆ ಇವನ್ ಬೆಂಗಳೂರು ಕೂಡ ಕೊಟ್ಟಿದೀವಿ ನರ್ಸರಿಗೆ, ಅದೆಲ್ಲ ಯೂಸ್ ಮಾಡ್ತಾ ಇದಾರೆ. ಆಮೇಲೆ ಇಲ್ಲಿ ಬಿಜಾಪುರ ಸುತ್ತಮುತ್ತ ಬಸವನ ಬಾಗೇವಾಡಿ ಸುತ್ತಮುತ್ತ ಹಳ್ಳಿಗಳಲ್ಲಿ, ಆಮೇಲೆ ಈ ಕಡೆ ತಿಕೋಟ ಬಬಲೇಶ್ವರ ಸಾರವಾಡ, ಆಮೇಲೆ ಕತಜಾಪುರ, ಆಮೇಲೆ ಈ ಕಡೆ ದೇವರಿಪ್ರಿಗಿ, ಆಮೇಲೆ ಇಂಡಿ ನಾಗಟಾಣ, ಇಲ್ಲ ಸುತ್ತಮುತ್ತ ರೈತರೆಲ್ಲ ಯೂಸ್ ಮಾಡ್ತಾ ಇದಾರ. ರೈತರಲ್ಲಿ ಇನ್ನೂ ಒಂದ್ ಸ್ವಲ್ಪ ಅವೇರ್ನೆಸ್ ಕಾನ್ಫಿಡೆಂಟ್ ಬರಬೇಕಾದ್ರೆ ರೈತರು ಏನ್ ಮಾಡ್ಬೇಕು, ಈಗ ಆಲ್ಮೋಸ್ಟ್ ಆಲ್ ಸಾಮಾನ್ಯವಾಗಿ ರೈತರು ತಮ್ಮ ಸಕ್ಸಸ್ ಅನ್ನ ಯಾರಿಗೂ ಬಿಟ್ಕೊಡಂಗಿಲ್ಲ. ಯಾಕಂದ್ರ ಅದನ್ನ ಒಂದ್ ಸ್ವಲ್ಪ ಕಡಿಮೆ ಆಗ್ಬೇಕು ರೈತರಲ್ಲಿ, ಎಲ್ಲರೂ ಒಂದು ಸಮಾನ ರೀತಿ ಥಿಂಕ್ ಮಾಡಿ ಅವರು ಬೆಳಿಲಿ ನಾವು ಬೆಳಿಲಿ ಅನ್ನೋ ಭಾವನೆ ಬಂದಾಗ ಮಾತ್ರ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಇದು ಹೆಚ್ಚಿಗೆ ವೈಡ್ ಇದನ್ನ ಆಗ್ಬಹುದು ಅಂತ ಹೇಳಿ ನಮ್ಮ ಅನಿಸಿಕೆ. ಈಗ ರೈತರು ಏನ್ ಬೆಳೆದಂತ ಬೆಳೆಗಳಿರ್ತಾವ ಈ ಹೋಮಿಯೋ ಔಷಧದಿಂದ ನೀವು ಏನ್ ಬೆಳೆದಂತದ್ ಇರ್ತದ, ಅದರ ಪ್ರದರ್ಶನ ಕೂಡ ನೀವು ಬೇರೆಯವರಿಗೆ ಮಾಡ್ತಾ ಇದ್ರಿ ಅಂದ್ರೆ, ಯಾರು ಅದನ್ನು ನೋಡಬೇಕು ಅಂತಂತಾರ? ಹೌದು, ನೀವು ಹೇಳ್ತಾ ಇದ್ದೀರಿ ಹೋಮಿಯೋಪತಿ ಔಷಧ ಬಳಸೋದ್ರಿಂದ ನಮ್ಗೆ ಹೆಂಗ್ ಕೃಷಿ ಆಗ್ಬಹುದು ಅಂತ ಹೇಳಿ. ಈಗ ನಾವು ಅವರು ಕೇಳಿದ ಸಂದರ್ಭದಲ್ಲಿ ಎಲ್ಲರೂ ಫಾರ್ಮರ್ ಅಲ್ಲಿ ಬೆಳೆ ಇದ್ರೆ ಅವರಿಗೆ ಫೋನ್ ನಂಬರ್ ರೈತರ ಕಾಂಟ್ಯಾಕ್ಟ್ ಕೊಟ್ಟು ಅವರಿಗೆ ಭೇಟಿ ಮಾಡಿಸಿ ಅವ್ರ ಫೀಲ್ಡ್ ನೋಡ್ಕೊಂಬರ್ರಿ ಅಂತ ಹೇಳ್ತೀವಿ. ಒಂದ್ ವೇಳೆ ಅವರು ಕೇಳಿದ ಸಂದರ್ಭದಲ್ಲಿ ಬೆಳೆ ಇರಲಿಲ್ಲ, ಕಲ್ಟಿವೇಷನ್ ನಡೆದಿತ್ತು, ಇಂತಹ ಸಂದರ್ಭದಲ್ಲಿ ಏನಾದ್ರು ಇತ್ತಂದ್ರೆ ಅವ್ರಿಗೆ ಏನ್ ಮಾಡ್ತೀವಿ, ನೀವು ಯಾರಿಗೆ ನಿಮ್ಗೆ ಕಾನ್ಫಿಡೆಂಟ್ ಬೇಕಾಗಿರ್ತೈತಿ, ವೆಜಿಟೇಬಲ್ ಏನ್ ನಮ್ಗೇನ ಈಗ ಮೆಂತೆ ಕೊತ್ತಂಬರಿ ತರಕಾರಿ ಏನ್ ಇರ್ತದಲ್ಲ ಅದು ಒಂದು 15-45 ಡೇಸ್ ಕ್ರಾಪ್, ಅದರಲ್ಲಿ ಅವ್ರಿಗೆ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿಬಿಡ್ತೀವಿ ಅಂದ್ರೆ ಅವ್ರಿಗೆ ಸ್ವಲ್ಪ ದಿವಸದಲ್ಲಿ ಅಲ್ಲಿ ರಿಸಲ್ಟ್ ಗುರ್ತಾಗ್ಬಿಡ್ತೈತಿ ಅಂದ್ರೆ ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸಿ ನೋಡತ್ತೇಳಿ. ಅದಕ್ಕೆ ಅವ್ರಿಗೆ ಆ ಲೆವೆಲ್ ಅವ್ರಿಗೆ ಮೆಡಿಸಿನ್ ಕೊಟ್ಟು ಅವ್ರಿಗೆ ಒಂದು ತರಬೇತಿ ಆದಂಗ ಆಗ್ಬಿಡ್ತೈತಿ, ಅವ್ರಿಗೆ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಬರ್ತೈತಿ ಇದರಲ್ಲಿ. ಗಿರೀಶ್ವರ, ಇದು ನೀವು ಏನು ಪ್ರಯೋಗ ಶುರು ಮಾಡಿದ್ ಯಾವಾಗ? ಇದು 2021 ಸ್ಟಾರ್ಟ್ ಮಾಡಿದೆವು ಸರ್. ಅವಾಗ ಸ್ವಲ್ಪ ರೈತರನ್ನ ಸೇರಿಸಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಿದೀವಿ, ಕೃಷಿಗೂ ಬಂತ ಹೋಮಿಯೋಪತಿ ಅಂತ ಹೇಳಿ, ಅಂದ್ರೆ ಕೃಷಿಯಲ್ಲಿ ಹೋಮಿಯೋಪತಿ ಪಾತ್ರ ಏನು, ಆಮೇಲೆ ಇದರಿಂದ ಯಾವುದೇ ರೀತಿ ಸೈಡ್ ಅಡ್ಡ ಪರಿಣಾಮಗಳಿಲ್ಲ, ಆಮೇಲೆ ಇದು ಕಡಿಮೆ ಖರ್ಚಿನಲ್ಲಿ ಆಗ್ತೈತಿ, ಆಮೇಲೆ ಮನುಷ್ಯರ ಆರೋಗ್ಯಕ್ಕೂ ಒಳ್ಳೆಯದು ದನಕರುಗಳಿಗೂ ಒಳ್ಳೆಯದು, ಆ ನಿಟ್ಟಿನಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಿ ರೈತರಿಗೆ ಸ್ಯಾಂಪಲ್ಸ್ ಕೊಟ್ಟು ಅವಾಗ 2021 ಶುರು ಮಾಡಿದ್ದು. ಈಗ ಇಲ್ಲಿವರೆಗೆ ನಡೀತಾ ಇದೆ, ಇನ್ನೂ ರೈತರು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟೊಂದ್ ಜನ ಇದ್ರ ಕಡೆ ಬರ್ತಾ ಇದ್ದಾರೆ. ಆಮೇಲೆ ಒಂದು ವಿಷಮುಕ್ತ ಆಹಾರ ಆಯ್ತು, ಪ್ರೈಸ್ ಕಡಿಮೆ ಆಯ್ತು, ಆಮೇಲೆ ಅದ್ರ ಮೇಲೆ ನಂಬಿಕೆ ಬರ್ತಾ ಇದೆ. ಆಮೇಲೆ ಇದ್ರಲ್ಲಿ ಒಂದ್ ಸ್ವಲ್ಪ ಸ್ಲೋ ರಿಸಲ್ಟ್, ಈ ರಾಸಾಯನಿಕ ಗೊಬ್ಬರದ ಹಿಂಗ್ ಹಾಕಿದ ತಕ್ಷಣ ಮರು ದಿವಸನೇ ಎದ್ದಿಟ್ಬಿಡ್ತಾವ್ ಫಾಸ್ಟ್. ನಾವು ರೈತರಲ್ಲಿ ಏನೋ ಒಂದು ವಿನಕ್ತಿ ಮಾಡ್ಕೊಳ್ಳೋದಂತಂದ್ರೆ ಯಾವ್ದು ಫಾಸ್ಟ್ ಇರ್ತೈತಿ ನಮ್ ಲೈಫ್ ಅಷ್ಟ ಫಾಸ್ಟ್ ಆಗಿಬಿಡ್ತೈತಿ. ಇದು ಹೋಮಿಯೋಪತಿ ಇದು ಸ್ಲೋ ಪ್ರೊಸೆಸ್, ಸ್ಲೋ ಪ್ರೊಸೆಸ್ ನಾಗೆ ಸಕ್ಸಸ್ ರಿಸಲ್ಟ್ ಇರ್ತೈತಿ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಬೆಳೆ ಕಾಪಾಡದಂದ್ರೆ ಆರೋಗ್ಯನೂ ಕಾಪಾಡದಂಗೆ ತಿಳ್ಕೊಂಡು ಇದನ್ನ ಒಂದು ಹೆಚ್ಚಿನ ಮಟ್ಟದಲ್ಲಿ ಒಂದ್ ಸ್ವಲ್ಪ ರೈತರಿಗೆ ಒಂದು ಅವೇರ್ನೆಸ್ ಮಾಡಿ ವಿಷಮುಕ್ತ ಆಹಾರ ಬೆಳೀಲಿ, ಆಮೇಲೆ ತಾವು ವಿಷಮುಕ್ತ ಆಹಾರ ತಿನ್ಲಿ, ಬೇರೆಯವರಿಗೂ ವಿಷಮುಕ್ತ ಆಹಾರ ಹಂಚಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ರೈತರಿಗೆ ಇದನ್ನ ಮಾರ್ಗದರ್ಶನ ಮಾಡ್ತಾ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ಅವ್ರಿಗೆ ತೋರಿಸ್ತಾ ಇದ್ವಿ. ಈಗ ತಾವು ಕೆಲವು ಬೆಳೆಗಳು ಹೇಳಿದ್ರಿ, ಈ ಔಷಧಗಳನ್ನು ಮತ್ತೆ ಯಾವ್ಯಾವ ಬೆಳೆಗಳ ಮೇಲೆ ನೀವು ಇಲ್ಲಿ ತನಕ ಉಪಯೋಗ ಮಾಡಿದ್ರಿ? ಸರ್, ನಾವು ಕಬ್ಬಿನಲ್ಲಿ ಉಪಯೋಗ ಮಾಡಿದ್ದೀವಿ, ಕಬ್ಬಿನಲ್ಲಿ ನಾವು ರಾಸಾಯನಿಕ ಮತ್ತು ಈ ಹೋಮಿಯೋ ಮೆಡಿಸಿನ್ ಬಳಸಿದ ಕಬ್ಬಿನಲ್ಲಿ ನಾವು ಡಿಫ್ರೆನ್ಸ್ ಏನ್ ಕಂಡ್ಕೊಂಡಿದೀವಪ್ಪ ಅಂತಂದ್ರೆ, ಒಂದು ಈ ನಮ್ಮ ಹೋಮಿಯೋಪತಿ ಬಳಸಿರೋ ಕಬ್ಬು ಗಡದ ಹಸಿರಾಗಿರ್ತೈತಿ, ಆಮೇಲೆ ಈ ಕಬ್ಬು ಮೃದುವಾಗಿರ್ತೈತಿ, ಜ್ಯೂಸ್ ಕಂಟೆಂಟ್ ಜಾಸ್ತಿ ಇರ್ತೈತಿ. ರಾಸಾಯನಿಕ ಬಳಸಿದ್ದು ಬಿರುಸಿರ್ತೈತಿ, ಜ್ಯೂಸ್ ಕಂಟೆಂಟ್ ಕಡಿಮೆ ಬರ್ತೈತಿ. ಆಮೇಲೆ ಇಳುವರಿಯಲ್ಲಿನು ನಾವು ಸುಮಾರು ಒಂದು ಎಕರೆದಿಂದ 3-4 ಟನ್ ಇಳುವರಿ ಡಿಫ್ರೆನ್ಸ್ ನೋಡಿದ್ವಿ. ಅಷ್ಟು ವ್ಯತ್ಯಾಸ ಆಗ್ತದೆ. ಈಗ ಇನ್ನೊಂದು ನಾನು ಕೇಳ್ತೀನಿ, ಅದು ಬಹುಶಃ ತಾವು ಏನ್ ಮಾಡಿರಿ ಅಂತ ಅನ್ನೋದನ್ನ ನೋಡೋಣ. ಸಕ್ಕರೆ ರಿಕವರಿ ಅಂತ ನಾವೇನ್ ಕರಿತೀವಿ, ಸಕ್ಕರೆ ಪ್ರಮಾಣ ಫ್ಯಾಕ್ಟ್ರಿಗೆ ಹೋಯ್ತು ಅಂತಂದ್ರ ಸಕ್ಕರೆ ರಿಕವರಿ ಎಷ್ಟು, ಅದ್ರ ಮೇಲೆ ಏನಾದ್ರೂ ಪರಿಣಾಮಗಳು ಕಂಡು ಬಂದವ? ಎಸ್, ಸಕ್ಕರೆ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಬರ್ತೈತಿ, ಸ್ವೀಟ್ ಸಿಹಿ ಹೆಚ್ಚಾಗ್ತದೆ. ಆಮೇಲೆ ಇನ್ನೊಂದು ಇದು ಹೋಮಿಯೋದೊಳಗೆ ಇನ್ನೊಂದು ಇದು ಮೆಡಿಸಿನ್ ಐತಿ, ನಾವು ರೈತರಿಗೆ ಯೂಸ್ ಮಾಡಿದೀವಿ, ಬಟ್ ಅದರ ರಿಸಲ್ಟ್ ಅವರು ನಮಗೆ ಕ್ಲಾರಿಫೈ ಮಾಡಿಲ್ಲ ರೈತರು. ಈಗ ನಾವು ಫ್ಯಾಕ್ಟ್ರಿಗೆ ಕಬ್ಬು ಕಳಿಸಬೇಕಾದ್ರೆ ನಾವು ಲೋಡ್ ಮಾಡಿ ಕಳಿಸ್ತೀವಿ, ಅಲ್ಲಿ ಹಲವಾರು ಟ್ರಕ್ಗಳು ಪಾಳಿ ಹಚ್ಚಿರ್ತಾವ ಟ್ರ್ಯಾಕ್ಟರ್ಗಳು. ಅವಾಗ ಬಿಸಿಲಿನ ತಾಪಮಾನ ಹೆಚ್ಚಾದಾಗ ಆ ಕಬ್ಬಿನಲ್ಲಿರ್ತಕ್ಕಂಥ ಜ್ಯೂಸ್ ಕಂಟೆಂಟ್ ವೈಬ್ರೇಷನ್ ಲಾಸ್ ಆಗ್ತಿರ್ತೈತಿ, ಹಿಂಗಾಗಿ ವೇಟು ಕಡಿಮೆ ಆಗ್ಬೋದು. ಇದು ನಮ್ದು ಹೋಮಿಯೋ ಮೆಡಿಸಿನ್ ಸಿಂಪಡಣೆ ಮಾಡ್ಕೊಂಡು ಹೋದ್ರೆ ಅದನ್ನು ಕಂಟ್ರೋಲ್ ಮಾಡೋಷ್ಟು ಕೆಪಾಸಿಟಿ ಹೋಮಿಯೋದಲ್ಲಿ ಕೂಡ ಇದೆ. ಈ ತರದ್ದು ಪ್ರತಿಯೊಂದು ಇದಕ್ಕೂ ಹೋಮಿಯೋದಲ್ಲಿ ಸೊಲ್ಯೂಷನ್ ಇದೆ. ಅಂದ್ರೆ ಫ್ಯಾಕ್ಟ್ರಿಗೆ ಹೋಗೋದಕ್ಕಿಂತ ಮೊದಲು ಅದನ್ನ ಸ್ಪ್ರೇ ಮಾಡಿ ತಗೊಂಡು ಹೋದ್ರೆ ಸ್ವಲ್ಪ ದಿವಸ ನಿಲ್ಲಬಹುದು ಅಂತ ನಿಲ್ಲಬಹುದು. ಅಂದ್ರೆ ಸಕ್ಕರೆ ಅಂಶ ಕಡಿಮೆ ಆಗಂಗಿಲ್ಲ, ಅಂದ್ರೆ ಸಕ್ಕರೆ ಅಂಶ ಕಡಿಮೆ ಆಗೋಕ್ಕಿಂತ ಅದರಲ್ಲಿ ವಾಟರ್ ಕಂಟೆಂಟ್ ವೈಬ್ರೇಟ್ ಲಾಸ್ ಕಡಿಮೆ ಆಗ್ತದೆ ಅಂತಂದ್ರೆ. ಈಗ ಗಿರೀಶ್ ಅವರೇ, ಈಗ ಒಂದು ಏನು ಸಂಶೋಧನೆ ಇದೆ, ಇದು ತಾವು ಹೊಸ ವಿಚಾರವನ್ನ ಕೃಷಿಯೊಳಗೆ ತಗೊಂಡು ಬರ್ತಾ ಇದ್ದೀರಿ. ಇಂಥ ಒಂದು ಸಮಯದೊಳಗೆ ನಮಗ ಸಂಶೋಧನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ರಿಸಲ್ಟ್ಸ್ ಏನೋ ಫಲಿತಾಂಶಗಳನ್ನ ನಾವು ಯಾವತ್ತೂ ಬಹಳ ದಾಖಲೆ ಮಾಡಬೇಕಾಗ್ತದೆ. ಖಂಡಿತ, ಹೌದಾ? ಆ ದಾಖಲೆ ಮಾಡುವಂತಹ ಕೆಲಸ ನಮ್ಮ ರೈತರಿಗೆ ತಾವು ಕಲಿಸಿಕೊಡ್ತಾ ಇದ್ರು ಅಥವಾ ತಾವೇ ಅದನ್ನ ದಾಖಲೆ ಮಾಡುವಂತಹ ಒಂದು ಕೆಲಸ ಮಾಡ್ತೇವೆ? ನಾವು ಏನ್ ಮಾಡಿದೀವಿ, ರೈತರ ಜೊತೆ ನಾವು ಏನ ಮೆಡಿಸಿನ್ ಕೊಟ್ಟಾಗ ಅವ್ರಿಗೆ ಯಾವ ಡೇಟ್ ಕೊಟ್ಟಿದೀವಿ ಅವ್ರಿಗೆ ಒಂದು ಡೈರಿ ಫೈಲ ಕೊಟ್ಟಿರ್ತೀವಿ, ಅವ್ರು ಹಚ್ಚಿಡ್ತಾರ. ಆಮೇಲೆ ನಮಗೆ ವಾಟ್ಸ್ಆಪ್ ಮುಖಾಂತರ ಫೋಟೋಸ್ಗಳನ್ನು ಕಳಿಸ್ತಾರ. ಆಮೇಲೆ ಈ ವಾರ ಏನ್ ಬದಲಾವಣೆ ಆಯ್ತು, ಆಮೇಲೆ ಅಲ್ಲಿ GPS ಕೋಆರ್ಡಿನೇಷನ್, ರೈತರ ಹೆಸರು, ಸರ್ವೆ ನಂಬರ್ ಇದನ್ನ ಹಾಕೊಂಡು ಒಂದು ಕೇಸ್ ಸ್ಟಡಿ ತರ ಅಂತ ನಾವು ಮಾಡ್ತೀವಿ. ಅಂದ್ರೆ ಇದು ನಮಗೂ ಹೆಲ್ಪ್ ಆಗ್ತದೆ, ರೈತರಿಗೂ ಹೆಲ್ಪ್ ಆಗ್ತದೆ, ಇದೊಂದು ದಾಖಲಾತಿ. ಆಮೇಲೆ ನಾವು ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಡೇಟಾ ಎಲ್ಲ ಮಾಡಿದೀವಿ. ಆಮೇಲೆ ಇದ್ರ ಸಿಕ್ಕಾಪಟ್ಟೆ ಜನ ರೈತರು ಜಾಸ್ತಿ ಜನ ಬರಾತರು, ಹಿಂಗಾಗಿ ನಮ್ಮಲ್ಲಿ ಒಂದ್ ಸ್ವಲ್ಪ ಎಂಪ್ಲಾಯ್ಮೆಂಟ್ ಕೊರತೆಯಿಂದ ಅದು ಡೇಟಾ ಅಂದ್ರೆ ಪೂರ್ತಿಗೆ ಇದನ್ನ ಮಾಡಕ್ ಆಗ್ಲಿಲ್ಲ, ಬಟ್ ನಾವು ಬೇಸಿಕ್ ಡೇಟಾ ಮಾತ್ರ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ಹೋಮಿಯೋದಲ್ಲಿ ನಾನು ರೈತರಿಗೆ ಸಾಕಷ್ಟು ಸತ್ಯ ತಿಳುವಳಿಕೆ ಕೊಡೋದು ಏನಪ್ಪಾ ಅಂತಂದ್ರೆ, ರೋಗಗಳ ಲಕ್ಷಣಗಳು ಬಂದ ಮೇಲೆ ರೈತರು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತಾರ. ನಂದು ಮೂಲ ಉದ್ದೇಶ ಏನಂದ್ರೆ, ರೋಗ ಬರೋಕಿನ ಮುಂಚೆನೆ ಆರೋಗ್ಯವಾಗಿ ಗಿಡನ ಹೆಂಗ್ ಕಾಪಾಡ್ಕೋಬೇಕು ಅನ್ನೋದು. ಯಾಕಂದ್ರೆ ರೋಗ ಬಂದ ಮೇಲೆ ಕಂಟ್ರೋಲ್ ಮಾಡಕ್ ಹೋದ್ರೆ ಆಲ್ರೆಡಿ ಸ್ಪ್ರೆಡ್ ಆಗಿರ್ತೈತಿ. ಅವಾಗ ರೋಗ ಬರದೇ ಇರುವಾಗೆ ನೋಡ್ಕೊಂಡ್ರೆ ರೋಗ ಬರದೇ ಇರುವಾಗೆ ಮಾಡಬಹುದು ಅಂತೀರಿ? ಹಾ, ಮಾಡಬಹುದು. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಪ್ರಕೃತಿ ಜೊತೆ ಹೋಗೋಕ್ ಸರ್, ಪ್ರಕೃತಿಯಲ್ಲಿ ಏನ್ ಏರುಪೇರು ಆಗ್ತದಲ್ಲ ಅದಕ್ಕೆ ಅನುಗುಣವಾಗಿ ನಾವ್ ಏನ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿ, ಈ ಹೋಮಿಯೋಪತಿಯಲ್ಲಿ ಪ್ರತಿಯೊಂದನ್ನು ಅದಕ್ಕೆ ಸೊಲ್ಯೂಷನ್ ಇದೆ ಸರ್. ಈಗ ಒಂದು ನರ್ಸರಿಯಲ್ಲಿ ಪ್ಲಾಂಟ್ ಬೆಳೆದಿರ್ತಾರೆ, ಒಂದು ಕ್ಲೋಸ್ ಕಂಡೀಷನ್ ಎನ್ವೈರನ್ಮೆಂಟ್ ಅಲ್ಲಿ ಪ್ಲಾಂಟ್ ಬೆಳೆದಿರ್ತಾರೆ. ಆ ನರ್ಸರಿಯಿಂದ ಪ್ಲಾಂಟ್ ತಂದು ಬೇರೆ ಕಡೆ ನಾವು ಸಸಿ ನೆಡಬೇಕಾದ್ರೆ ಅಲ್ಲಿ ವೆದರ್ಗೆ ಇಲ್ಲಿ ವೆದರ್ಗೆ ಚೇಂಜ್ ಆಗಿ ಅದು ಇಲ್ಲಿ ಸಸ್ಟೇನ್ ಆಗ್ಲಕ್ಕ ತುಂಬಾ ತ್ರಾಸ. ಅವಾಗ ಏನಾಗ್ತದೆ, ನಾವು ನರ್ಸರಿಯಿಂದ ತರಬೇಕಾದ್ರೆ ಅಲ್ಲೇ ಒಂದು ಸ್ಪ್ರೇ ಮಾಡಿಕೊಂಡು ಇಲ್ಲಿ ತಂದು ಹಚ್ಚಿದಾಗ ಬೇಗ ರಿಕವರಿ ಆಗಿಬಿಡ್ತಾವ. ಇದನ್ನೂ ಒಂದು ಕಂಡೀಷನ್ ಅದು. ಆಮೇಲೆ ನಾವು ಯಾವ್ದಾರು ಈಗ ಕೆಲವೊಂದು ನಿಪ್ಪಿಂಗ್ ಪ್ರೊಸೆಸ್ ಅಂತ ಮಾಡ್ತಿರ್ತೀವಿ ನಾವು ಅಗ್ರಿಕಲ್ಚರ್, ಗಿಡಗಳನ್ನ ನಿಪ್ಪಿಂಗ್ ಮಾಡೋಣ, ಬ್ರಾಂಚಸ್ ಎಕ್ಸ್ಟ್ರಾ ಬರ್ತಾವ. ಬಟ್ ನಿಪ್ಪಿಂಗ್ ಮಾಡೋ ಟೈಮ್ದಾಗ ಅದಕ್ಕೆ ಸಿಕ್ಕಾಪಟ್ಟೆ ನೋವಾಗಿರ್ತೈತಿ ಗಿಡಕ್ಕೆ. ಆ ಸಂದರ್ಭದಾಗ ನಾವು ಒಂದು ಸ್ಪ್ರೇ ಕೊಟ್ಬಿಟ್ಟೆವತ್ತಂದ್ರೆ ಆ ನೋವು ಮರಿತೈತಿ, ಬ್ರಾಂಚಸ್ ಹಚ್ಚಿ ಬರ್ತೈತಿ. ಅಂದ್ರೆ ನಮಗೆ ಯಾವ ತರ ಈಗ ಜೀವನ ಲೈಫ್ ಐತಿ, ಹಂಗೆ ಗಿಡಗಳಿಗೂ ಹಂಗೆ ಲೈಫ್ ಆಗ್ತೈತಿ. ಈಗ ಪ್ರತಿಯೊಂದು ನಾವು ಕಟಾವ್ ಮಾಡಬೇಕಾದ್ರೆ ಇದನ್ ಮಾಡ್ಬೇಕಾದ್ರೆ ಅದಕ್ಕೆ ನೋವು ಆಲಾರ್ದಂಗ ನಾವು ಮಾಡಿದಾಗ ಇಳುವರಿ ಜಾಸ್ತಿ ಬರ್ತದೆ. ಅಂದ್ರೆ ನೀವು ಹೋಮಿಯೋಪತಿ ಔಷಧದಿಂದ ಸಸ್ಯಗಳ ನೋವನ್ನ ಕಡಿಮೆ ಮಾಡುವಂತದ್ದು ಕೂಡ ಆಗ್ತದೆ, ಆಮೇಲೆ ಅದರ ಪರಿಣಾಮ ಕೂಡ ಧನಾತ್ಮಕ ಇರುತ್ತದೆ. ಹೆಚ್ಚಿಗೆ ಟಿಸಿಲ್ ಹೊಡಿತಾವ ಅಂತೀರಿ? ಹೌದು ಸರ್. ಟಿಸಿಲ್ ಹೆಚ್ಚಿಗೆ ಹೊಡಿತಾವ ಅಂತಂದ್ರೆ ಹೂ ಹೆಚ್ಚಿಗೆ ಬರ್ತಾವ ಅಂತಾರೆ? ಹೂ ಹೆಚ್ಚಿಗೆ ಬರ್ತಾವ. ಆಮೇಲೆ ಈ ಹೂಗಳು ಉದುರಲಾರ್ದಂಗ, ಈ ಕೆಲವೊಂದು ಕ್ಲೈಮೇಟ್ ಕಂಡೀಷನ್ ಅಲ್ಲಿ ಹೂಗಳು ಉದುರ್ತಿರ್ತಾವ. ಕೆಲವೊಂದು ಹೂಗಳು ಉದುರ್ಲಿಕ್ಕೆ ಮೇನ್ ಕಾರಣ ಏನಪ್ಪಾ ಅಂತಂದ್ರೆ, ಈ ಗಿಡದ ಟ್ರಂಕ್ ಸಣ್ಣದಿತ್ತಂದ್ರ ಅದಕ್ಕೆ ಎಷ್ಟು ವೇಟ್ ಹಿಡಿಬೇಕಾಗಿರ್ತದ ಅಷ್ಟೇ ಹೂ ಇಟ್ಕೊಂಡು ಉಳಿದಿದ್ದ ಹೂಗಳನ್ನ ಉದುರಿಸ್ಕೊಂಡ್ಬಿಡ್ತೈತಿ. ಅದನ್ನೇ ನಾವು ಟ್ರಂಕ್ ದಪ್ಪ ಸೈಜ್ ದಪ್ಪ ಬರಂಗ ನಾವು ಬೆಳವಣಿಗೆ ಮಾಡಿಬಿಟ್ಟೆವು ತಂದಾಗ ಹೆಚ್ಚಿಗೆ ಹೂಗಳು ಇಟ್ಕೊಂಡು ಹೆಚ್ಚಿಗೆ ಫಲ ಕೊಡ್ತದೆ.

ಕೊಯ್ಲು ಮಾಡುವ ತನಕನು ಎಷ್ಟು ಔಷಧಗಳು ಉಪಯೋಗ ಆಗ್ತಾವ ಸಾಮಾನ್ಯವಾಗಿ? ಸಾಮಾನ್ಯವಾಗಿ ಸರ್ ಹೋಮಿಯೋಪತಿಯಲ್ಲಿ ಸುಮಾರು ನನಗೆ ಗುರುತಿರೋ ಪ್ರಕಾರ ಸುಮಾರು ಒಂದು 5,000 ವೆರೈಟಿ ಮೆಡಿಸಿನ್ಸ್ ಗಳು ಇರಬಹುದು, ಇನ್ನು ಹೆಚ್ಚಿಗೂ ಇರಬಹುದು. ಅದರಲ್ಲಿ ಮೆಡಿಸಿನ್ಸ್ ಇದರಲ್ಲಿ ನಾವು ಕಂಡುಕೊಂಡಿರೋ ಪ್ರಕಾರ ಹೋಮಿಯೋ ಮೆಡಿಸಿನ್ ಯಾವ ಸಂದರ್ಭದಲ್ಲಿ ಯೂಸ್ ಮಾಡೋದ್ರೆ, ಈಗ ನಾವು ಕಲ್ಟಿವೇಶನ್ ಇರ್ತೈತಿ, ಬೇಸಿಗೆ ಕಾಲದಲ್ಲಿ ನಾವು ನೇಗಿಲು ಹೊಡಿತೀವಿ, ಅಂತ ಸಂದರ್ಭದಲ್ಲಿನೂ ಕೂಡ ನಾವು ಮಣ್ಣಲ್ಲಿ ಇದನ್ನ ಸ್ಪ್ರೇ ಮಾಡೋದ್ರ ಮುಖಾಂತರ ಮಣ್ಣಲ್ಲಿ ಇರ್ತಕ್ಕಂತ ಅನ್ವಾಂಟೆಡ್ ಬ್ಯಾಕ್ಟೀರಿಯಾ, ಆಮೇಲೆ ಮಣ್ಣಿಂದ ಬರ್ತಕ್ಕಂತ ರೋಗಗಳ ಕಂಟ್ರೋಲ್ ಮಾಡಲಿಕ್ಕೆ, ಮಣ್ಣಿನ ಆರೋಗ್ಯ ಹೆಚ್ಚು ಮಾಡಲಿಕ್ಕೆ ಅವಾಗಲಿಂದಾನು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ಅದಾದ ನಂತರ ನಾವು ಉಳುಮೆ ಮಾಡಿದ ಹರಿಗೆ ಇದನ್ನ ಮಾಡ್ತೀವಲ್ಲ, ಸೋಯಿಂಗ್ ಮಾಡ್ತೀವಲ್ಲ, ಅವಾಗ ಬೀಜೋಪಚಾರ ಬರ್ತೈತಿ. ಅದಾದ ನಂತರ ಡ್ರಿಪ್ ಮುಖಾಂತರ, ನೀರಾವರಿ ಇತ್ತಂದ್ರೆ ಡ್ರಿಪ್ ಮುಖಾಂತರ ಕೊಡಬಹುದು, ಇಲ್ಲ ಸ್ಪ್ರೇ ಮುಖಾಂತರ ಕೊಡಬಹುದು. ಬೇಸ್ಡ್ ಆನ್ ಎನ್ವೈರನ್ಮೆಂಟ್ ಕಂಡೀಷನ್ ಹೆಂಗದ ನೋಡ್ಕೊಂಡು ಅದ್ರ ಮುಖಾಂತರ ನಾವು ಮಣ್ಣಲ್ಲಿ ಕೊಡಬೇಕು ಅಥವಾ ಸ್ಪ್ರೇ ಮಾಡಬೇಕು, ಆಮೇಲೆ ಅದನ್ನ ಡಿಸಿಷನ್ ತಗೊಂಡು ರೈತರಿಗೆ ಹೇಳ್ತೀವಿ ಯಾವ ತರ ಅಂತ ಹೇಳಿ. ಗಿರೀಶ್ವರ, ಈಗ ನೋಡ್ರಿ ನಮ್ಮ ಭೂಮಿ ಆರೋಗ್ಯ ಬಹಳ ಮುಖ್ಯ ನಮಗೆ. ಖಂಡಿತ ಸರ್, ಇತ್ತೀಚಿನ ದಿವಸದೊಳಗೆ ನಾವು ಮಣ್ಣಿನ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕಾಗಿದೆ. ಯಾಕಂತಂದ್ರೆ ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಅಲ್ಲಿ ಏನು ಮಣ್ಣಿನೊಳಗೆ ಒಂದು ಇಕೋಸಿಸ್ಟಮ್ ಇರ್ತದ, ಒಂದು ಪರಿಸರ ವ್ಯವಸ್ಥೆ ಏನಿರ್ತದ, ಆ ಮಣ್ಣಿನ ಪರಿಸರ ವ್ಯವಸ್ಥೆ ಒಳಗೆ ಸೂಕ್ಷ್ಮಾಣು ಜೀವಿಗಳು ಇರ್ತಾವ, ಮತ್ತೆ ಬೇರೆ ಬೇರೆ ಜೀವಿಗಳು ಕೂಡ ಇರ್ತಾವ. ಅಂಥವು ಜೀವಿಗಳು ಈಗ ಬಹಳಷ್ಟು ಕಡಿಮೆ ಆಗಿ ಅದರಿಂದ ಬೆಳೆಗಳಿಗೆ ಪೋಷಕಗಳು ಸಿಗೋದಿಲ್ಲ ಅನ್ನುವಂತ ಮಾತು ಕೂಡ ಇದೆ. ಇಂಥ ಒಂದು ಸಂದರ್ಭದೊಳಗೆ ಏನಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಮಣ್ಣಿನೊಳಗೆ ಹೆಚ್ಚು ಮಾಡುವುದಕ್ಕೆ, ಮತ್ತೆ ಅದನ್ನ ಮೊದಲಿನ ಆರೋಗ್ಯ ಪೂರ್ಣವಾದಂತಹ ಒಂದು ಸನ್ನಿವೇಶಕ್ಕೆ ತರಬೇಕು ಅಂತಂದಾಗ ಅಂತ ಔಷಧಗಳು ಕೂಡ ಅದಾವ ಅಂತೀರಿ? ಖಂಡಿತ ಸರ್. ಈಗ ನಾವು ಹೋಮಿಯೋಪತಿ ಬಳಸಲಿಕ್ಕೆ ಸ್ಟಾರ್ಟ್ ಮಾಡದೆ ಬಂದಾಗ, ಈಗ ಮುಂಚೆ ಅದೆಲ್ಲ ರಾಸಾಯನಿಕ ಕೊಟ್ಟು ಭೂಮಿನ ಹಾಳು ಮಾಡಿರ್ತಾರೆ. ಅದು ಯಾವ ರೀತಿ ಅಂದ್ರೆ ಒಂಥರ ಭೂಮಿಗೆ ಅನಸ್ತತೆ ಕೊಟ್ಟಂಗ, ರಾಸಾಯನಿಕ ಕೊಟ್ಟ ಭೂಮಿಗೆ ಅನಸ್ತತೆ ಅಂದ್ರೆ ಅದು ಏನ್ ಮಾಡ್ತದೆ ಏನೋ ಗುರುತೇ ಆಗಂಗಿಲ್ಲ. ಅದರಿಂದ ಹೊರಗೆ ತರಬೇಕಾದ್ರೆ ಸೂಕ್ಷ್ಮಾಣು ಜೀವಿಗಳು ಆಳವಾಗಿ ಹೋಗಿರ್ತಾವ, ಮೇಲೆ ಇರೋದಿಲ್ಲ. ಅದಕ್ಕೆ ಈ ನಾವು ಈ ಸಾವಯವ ಈ ಹೋಮಿಯೋಪತಿ ಇವೆಲ್ಲ ಬಳಸೋದ್ರಿಂದ ಆ ಸೂಕ್ಷ್ಮಾಣು ಜೀವಿಗಳು ಮೇಲೆ ಬರಲಿಕ್ಕೆ ನಾವು ಹೆಲ್ಪ್ ಮಾಡದಂಗ ಆಗ್ತೈತಿ. ಇದರಿಂದ ನಾವು ಮಣ್ಣಿನ ಆರೋಗ್ಯನೂ ಇಂಪ್ರೂವ್ ಮಾಡದಂಗ ಆಗ್ತದೆ, ಬೆಳೆಗಳ ಆರೋಗ್ಯನೂ ಇಂಪ್ರೂವ್ ಆಗ್ತೈತಿ. ಯಾವಾಗ ಮಣ್ಣು ಮತ್ತು ಬೆಳೆ ಆರೋಗ್ಯ ಇಂಪ್ರೂವ್ ಆಗ್ತದೆ ಆಟೋಮೆಟಿಕ್ಲಿ ರೈತನು ಆರೋಗ್ಯವಾಗಿರ್ತಾನೆ. ಬಹುಶಃ ನಾವ್ ಯಾರು ಉಪಯೋಗ ಮಾಡ್ಕೊಳ್ಳಂಗಿಲ್ಲ, ಆದ್ರೆ ಈಗೇನು ತಾವು ಇದನ್ನು ಪ್ರಯೋಗ ಮಾಡ್ತಾ ಇದ್ದೀರಿ, ಜನರೊಳಗ ಅದನ್ನ ಒಂದ್ ಸ್ವಲ್ಪ ಎಲ್ಲರಿಗೂ ತಿಳಿಯುವಂಗ ಮಾಡುವಂತ ಒಂದು ಕೆಲಸ ಏನ್ ತಾವು ಮಾಡ್ತಾ ಇದ್ದೀರಲ್ಲ, ಬಹಳ ಸಂತೋಷ ಆಗ್ತದ. ಗಿರೀಶ್ ಅವರೇ, ಯಾರಾದ್ರೂ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ನಂದ ದೂರವಾಣಿ ಸಂಖ್ಯೆ 9920213996. ಆತ್ಮೀಯರೇ, ಗಿರೀಶ್ ಭದ್ರಗೊಂಡ ಅವರ ಮೊಬೈಲ್ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9902131996. ಈ ನಂಬರ್ ನ ಸಂಪರ್ಕ ಮಾಡಿ ಅವರ ಜೊತೆ ಚರ್ಚೆ ಮಾಡಬಹುದು, ಮತ್ತ ಈ ಹೊಸ ಪ್ರಯೋಗಗಳ ಬಗ್ಗೆ ಉತ್ಸುಕರಿದ್ರಿ ಅಂತಂದ್ರೆ ತಮ್ಮ ವಿಚಾರಗಳನ್ನ ಅವ್ರ ಜೊತೆಗೆ ಹಂಚಿಕೊಳ್ಬಹುದು. ಒಳ್ಳೇದು ಗಿರೀಶ್ ಭದ್ರಗೌಡ ಅವರೇ, ತಾವು ಏನು ಈ ಹೊಸ ಪ್ರಯೋಗ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ ಆಯ್ತು. ಕಳೆದ 3-4 ವರ್ಷಗಳಿಂದ ಇದ್ರೊಳಗ ತೊಡಕೊಂಡಿದ್ದೀರಿ, ಮತ್ತು ಹೋಮಿಯೋಪತಿ ಔಷಧಗಳನ್ನು ಬಳಸಿ ಬೆಳೆ ಬೇಸಾಯ ಮಾಡಬೇಕು ಅನ್ನುವಂತ ಒಂದು ವಿಚಾರ ಏನು ತಮ್ಮದದ, ಬಹಳ ಸಂತೋಷ ಆಗ್ತದ. ವಿಷಮುಕ್ತವಾದಂತಹ ಒಂದು ಆಹಾರ ಉತ್ಪಾದನೆ ಮಾಡುವಲ್ಲಿ ಒಂದು ಹೊಸ ಪದ್ಧತಿ ತಮ್ಮ ಮೂಲಕ ಪ್ರಚಾರಕ್ಕೆ ಬರ್ತಾ ಇದೆ ಅನ್ನುವಂಥದ್ದು. ನಮ್ಮ ರೈತರು ಕೂಡ ಇದನ್ನ ಪ್ರಯೋಗದೊಳಗೆ ತಗೊಂಡಿದ್ದಾರೆ, ಅವರು ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ತಮ್ಮ ಕಾರ್ಯಕ್ಕೆ ಯಶಸ್ಸು ಸಿಕ್ಕು ನಮ್ಮ ರೈತರೆಲ್ಲರೂ ಇಂಥ ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡು ತಮ್ಮ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡಿಕೊಳ್ಳಿ, ಮತ್ತ ಒಳ್ಳೆಯ ಆಹಾರವನ್ನ ಉತ್ಪಾದನೆ ಮಾಡಲಿ, ನಮ್ಮ ಸಮಾಜಕ್ಕೆ ತಮ್ಮಿಂದ ಒಂದು ಒಳ್ಳೆ ಕೊಡುಗೆಯಾಗಿ ಇದು ಪರಿಣಮಿಸಬಹುದು ಅನ್ನುವಂತಹ ಒಂದು ಆಶಾಭಾವನೆ ಇದರಿಂದ ವ್ಯಕ್ತ ಆಗ್ತದೆ. ಈ ಪ್ರಯೋಗದೊಳಗೆ ತಾವು ಯಶಸ್ವಿ ಆಗ್ರಿ ಅಂತೇಳಿ ನಾವು ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೀವಿ. ತಮ್ಮ ಒಂದು ಪ್ರೇರಣೆಯಿಂದ ಈ ಒಂದು ಕೃಷಿ ಪದ್ಧತಿಗಳಲ್ಲಿ ಸ್ವಲ್ಪ ಬದಲಾವಣೆ ಬಂತು ಅಂತಂದ್ರೆ ಅದೇ ಒಂದು ಒಳ್ಳೆ ವರವಾಗಿ ಪರಿಣಮಿಸೋದ್ರೊಳಗೆ ಸಂಶಯ ಇಲ್ಲ. ಗಿರೀಶ್ ಭದ್ರಗೌಡ ಅವರ, ತಾವು ತಮ್ಮ ಒಂದು ಚಿಕಿತ್ಸಕ ಸಂಶೋಧನಾ ಏನು ಹವ್ಯಾಸ ಇದೆ ತಮಗೆ, ಅದರ ಮೂಲಕ ನಮ್ಮ ರೈತರಿಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಮಹತ್ವ ಈ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೂಢಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆ ಘನ ಕೃಷಿ ಸರಣಿಯ ಓದಿನ ಎರಡನೇ ಭಾಗ ಪ್ರಸಾರವಾಗಲಿದೆ. ಪ್ರಸ್ತುತಿ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಜನಪದ ಸಂಗೀತದಲ್ಲಿ ಇನ್ನು ಮುಂದೆ ಕೇಳಿ ಸಂಪ್ರದಾಯದ ಪದಗಳನ್ನು ರಾಯಚೂರು ತಾಲೂಕಿನ ರಘುನಾಥಹಳ್ಳಿಯ ಗ್ರಾಮದ ಚೈತ್ರ ಹಾಗೂ ಸಂಗಡಿಗರಿಂದ. ಸಾಯಮ್ಮ ಕಟ್ಟಿದ್ದು ಮೇಲ ಮೊಳಕೇನ ತೋರುಬಾದು, ಯಾರ್ಯಾರಿಗೆ ಮಲಕೋ ತಿಳಿಯವ ಸುರಗಿಯೋ ಬನವೇಯ. ಅದು ಯಾರ್ಯಾರಿಗೆ ಮಲಕೋ ತಿಳಿಯವ ಸುರಗಿಯೋ ಬನವೇಯ. ಅದು ಯಾರ್ಯಾರಿಗೆ ಮಲಕ ತಿಳಿಯವ ಸುರಗಿಯೋ ಬನವೇಯ. ಅದು ಯಾರ್ಯಾರಿಗೆ ಮಲಕ ತಿಳಿ ಯಾರೇ ಯಾರಿಗೆ ಮಲಕ ತಿಳಿಯುವ ದುರಾಗ, ಅವರು ತಾಯ ಮೇಲೆ ಅಳ ಬರ ನೇಳ ಸುರಗಿಯೋ ಬನವೇಯ. ಅವರು ತಾಯ ಮೇಲೆ ಅಳ ಬರ ನೇಳ ಸುರಗಿಯೋ ಬನವೇಯ. ಅವರು ತಾಯ ಮೇಲೆ ಅಳ ಬರ ನೇಳ ಸುರಗಿಯೋ ಬನವೇಯ. ಅವರ ತಾಯ ಮೇಲೆ ಅಳ ಬರ ಎತ್ತಮ್ಮ ಕಟ್ಟಿರುವ ಬಿಚ್ಚ ಮಲಕೇನ ತೋರುವೋ, ಅದು ಯಾರ್ಯಾರಿಗೆ ಮಲಕ ತಿಳಿಯವ ಸುರಗಿಯೋ ಬನವೇಯ. ಅದು ಯಾರ್ಯಾರಿಗೆ ಮಲಕ ತಿಳಿಯವ ಸುರಗಿಯೋ ಬನವೇಯ. ಯಾರ್ಯಾರಿಗೆ ಮಲಕ ತಿಳಿಯವ ಸುರಗಿಯೋ ಬನವೇಯ. ಅದು ಯಾರ್ಯಾರಿಗೆ ಮಲಕ ತಿಳಿಯವ ಸುರಗಿಯೋ ಬನವೇಯ. ಯಾರ ಯಾರಿಗೆ ಮಲಕ ತಿಳಿಯುವ ದುರಾಗ, ಅವರು ಎತ್ತ ಮೇಲೆ ಅಳ ಬರ ನೇಳ ಸುರಗಿಯೋ ಬನವೇಯ. ಅವರು ಎತ್ತ ಮೇಲೆ ಅಳ ಬರ ನೇಳ ಸುರಗಿಯೋ ಬನವೇಯ. ಅವರು ಎತ್ತ ಮೇಲೆ ಅಳ ಬರ ನೇಳ ಸುರಗಿಯೋ ಬನವೇಯ. ಅವರ ಎತ್ತ ಮೇಲೆ ಅಳ ಬರ ನೇಳ ಸುರಗಿಯೋ ಬನವೇಯ. ಆರ ಸಾವಿರ ಕೊಟ್ಟ ಅತ್ತ ಕಟ್ಟಿಸಬಾದ್ಲ ಕಾಲಿಟ್ಟೇನಂದ್ರೆ ರಣವೆಲ್ಲ ಸುರಗಿಯೋ ಬನವೇಯ. ಕಾಲಿಟ್ಟೇನಂದ್ರೆ ರಣವೆಲ್ಲ ಸುರಗಿಯೋ ಬನವೇಯ. ಕಾಲಿಟ್ಟೇನಂದ್ರೆ ರಣವೆಲ್ಲ ಸುರಗಿಯೋ ಬನವೇಯ. ಕಾಲಿಟ್ಟೇನಂದ್ರೆ ರಣವೆಲ್ಲ ಸುರಗಿಯೋ ಬನವೇಯ. ಕಾಲ ಇಟ್ಟೇನಂದ್ರೆ ಹಣವೆಲ್ಲ ದುರಾಗ, ಹೋಗಿ ಮೆನುದಾನ ಮದ ಮಗ ಸುರಗಿಯೋ ಬನವೇಯ. ಹೋಗಿ ಮೆನುದಾನ ಮದ ಮಗ ಬನವೇ ಮೆರುದ ನಾಮದ ಮಗ ಸುರಗಿಯೋ ಬನವೇ ಮೆರುದ ನಾಮದ ಮಗ ಸುರಗಿಯೋ ಬನವೇ ಮೂರ ಸಾವಿರ ಕೊಟ್ಟ ಮಗ ಕಟ್ಟಿದ ಬಾತ್ರ ಬಟ್ಟೆಂದ್ರೆ ನಾವೆಲ್ಲ ಸುರಗಿಯೋ ಬನವೇ ಬಟ್ಟೆಂದ್ರೆ ನಾವೆಲ್ಲ ಸುರಗಿಯ ಬನವೇ ಬಟ್ಟೆಂದ್ರೆ ನಾವೆಲ್ಲ ಸುರಗಿಯ ಬನವೇ ಬಟ್ಟೆಂದ್ರೆ ನಾವೆಲ್ಲ ಸುರಗಿಯ ಬನವೇ ಬಟ್ಟ ಇಟ್ಟೆನಂದ್ರೆ ಎಲ್ಲ ದರಾಗ ಅಕ್ಕ ಮೇನದ ನಮದ ಮಗ ಸುರಗಿಯ ಬನವೇ ಅಕ್ಕ ಮೆನುದ ನಾಮದ ಮಗ ಸುರಗಿಯ ಬನವೇ ಅಕ್ಕ ಮೆನುದ ನಾಮದ ಮಗ ಸುರಗಿಯ ಬನವೇ ಅಕ್ಕ ಮೆನುದ ನಾಮದ ಮಗ ಸುರಗಿಯ ಬನವೇ ಅಕ್ಕನ ಮೆನುದ ನಾಮದ ಮಗ ದುರಾಗ ಹೋಗಿ ಮೆನುದ ನಾಮದ ಮಗ ಸುರಗಿಯ ಬನವೇ ಹೋಗೆ ಮೆನುದ ನಾಮದ ಮಗ ಸುರಗಿಯ ಬನವೇ ಹೋಗೆ ಮೆನುದ ನಾಮದ ಮಗ ಸುರಗಿಯ ಬನವೇ ಹೋಗೆ ಮೆನುದ ನಾಮದ ಮಗ ಸುರಗಿಯ ಬನವೇ ಗೆಜ್ಜಮ್ಮ ಪಾವ ಗೆಜ್ಜೆ ಕಾಲಗ ಪಂಚೆ ರುಳಿಯ ಗೆಜ್ಜಮ್ಮ ಪಾವ ಗೆಜ್ಜೆ ನವಲಾ ಕುಣದಂಗ ನಡವಿನ ಗೆಜ್ಜ ಸೋಬಾನವೇ ನವಲಾ ಕುಣದಂಗ ನಡವಿನ ಗೆಜ್ಜ